धूम्रपान की लत लिया हुआ वो हर एक कष्ट जानलेवा है। धूम्रपान करने से आपको दिल का दौरा और कई खतरनाक बीमारियां हो सकती हैं और इससे कोविड-19 होने का खतरा भी कई गुना बढ़ जाता है। तंबाकू से मिलने वाला कुछ पलों का मजा आपके और आपके परिवार के लिए बन सकती है सजा। तंबाकू आज ही छोड़ें। अधिक जानकारी और मदद के लिए टोल फ्री नंबर 1800-11-2356 पर कॉल करें। वर्ल्ड हेल्थ ऑर्गेनाइजेशन द्वारा जनहित में जारी। ಸ್ನೇಹಿತರೆ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ. ಬಾಗೇವಾಡಿ ತಾಲೂಕಿನ ಮಸಿಬ್ನಾಳ್ ಗ್ರಾಮದ ಕೃಷಿ ಅನುಭವಿ ನಿಂಗೋಂಡ್ ಬೈಜ್ಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆರ್ಎಸ್ ಚಾಂದ್ಕೌಟೆ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ದಿವಸ ನಾವು ರೈತರನ್ನು ಮಾತಾಡಿಸುವ ಸಲುವಾಗಿ ಮಸಿಬ್ನಾಳ ಗ್ರಾಮಕ್ಕೆ ಬಂದಿದ್ದೀವಿ. ಈ ಗ್ರಾಮ ಬಾಗೇವಾಡಿ ತಾಲೂಕಿನ ಒಂದು ಸ್ವತಂತ್ರ ಹೋರಾಟಗಾರರ ಗ್ರಾಮ. ಈ ಗ್ರಾಮದಲ್ಲಿ ಒಬ್ಬ ಯುವ ರೈತರನ್ನು ನಾವು ಮಾತಾಡಿಸ್ತಾ ಇದ್ದೀವಿ. ಇವರನ್ನು ನಾವು ಪರಿಚಯ ಮಾಡಿಕೊಳ್ಳುತ್ತಾ ಹೋಗೋಣ ಅಂತ. ತಮಗೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಈ ಯುವ ರೈತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ತಮ್ಮ ಹೆಸರು ಹೇಳ್ತೀರಿ? ನಿಂಗೊಂಡ ಬೈಚಿಬಾಳ. ನಾವು ವ್ಯವಸಾಯ ಮಾಡ್ತೀವ್ರಿ. ನಮ್ಮ ತೋಟ 12 ಎಕರೆ ಐತ್ರಿ. 12 ಎಕರೆ ಅದ ರೇಷ್ಮೆ ಮಾಡಿದ್ದೇವೆ. ರೇಷ್ಮೆ ಒಂದು 7 ಎಕರೆ ರೇಷ್ಮೆ ಮಾಡಿದ್ದೇವ್ರಿ. ಉಳಿದೆಲ್ಲ ಮತ್ತೆ ಉಳ್ಳಾಗಡ್ಡಿ ಹಾಕೇವ್ರಿ, ತೊಗರಿ ಅದ್ರಿ. ರೇಷ್ಮೆ ಬಗ್ಗೆ ಭಾರಿ ಚಲೋ ಅದ್ರಿ. ಈಗ ತಾವು 12 ಎಕರೆ ಜಮೀನು ಇದೆ ಅಂದ್ರೆ ಇದರಲ್ಲಿ ಎಷ್ಟು ಎಕರೆ ತಾವು ನೀರಾವರಿ ಪ್ರದೇಶ ಇದೆ ಮತ್ತು ಎಷ್ಟು ಎಕರೆ ತಾವು ಮಳೆಯಾಶ್ರಿತವಾಗಿ ಬೆಳೀತಾ ಇದ್ರಿ? 12 ಎಕರೆ ನೀರಾವರಿ ಅದ್ರಿ. ನೀರಿನ ಮೂಲ ಏನದ? ನೀರಿನ ಮೂಲ ಕೊಳವೆ ಬಾವಿ ಅದ್ರಿ. ಎಷ್ಟು ನೀರು ಇದು ಬರ್ತಾ ಇದ್ರಿ? ಅದ್ರಲ್ಲಿ ನೀರೇನು ಸಾಕಷ್ಟು ನೀರು ಅದು 3 ಇಂಚ್ ನೀರು ಅದಾವ್ರಿ, 2 ಬೋರ್ ಅದಾವ್ರಿ. 12 ಎಕರೆ ನೀರು ಸಂಪೂರ್ಣ ಆಗ ನೀರು ಸಾಕಷ್ಟು ನೀರು ಐತೆ. ಈಗ ರೇಷ್ಮೆ ಮಾಡಿದೀನಿ ಅಂತ ತಾವ್ ಹೇಳಿದ್ರಿ, ಅದರಲ್ಲಿ ತಾವು ಪ್ರಮುಖ ಬೆಳೆನು ಅಂತ ಹೇಳಿದ್ರಿ ರೇಷ್ಮೆನೆ. ಆ ರೇಷ್ಮೆ ಒಂದು ಎಷ್ಟು ಎಕರೆ ತಾವು ಹಿಪ್ಪನೇರಳೆ ಬೆಳೀತಾ ಇದ್ದೀರಿ ಮತ್ತು ಈ ಚಾಕಿ ಹುಳು ಸಾಕಣೆ ಮಾಡಿದ್ದು ಚಾಕಿ ಹುಳು ತರ್ತೀರಾ ಅಥವಾ ಮೊಟ್ಟೆಗಳನ್ನ ತಂದು ತಾವು ಸಾಕ್ತೀರಾ, ಏನ್ ಮಾಡ್ತೀರಿ ಅದ್ರ ಬಗ್ಗೆ ಒಂದು ನಮ್ಗೆ ವಿಸ್ತೃತವಾಗಿ ಮಾಹಿತಿ ನೀಡ್ರಿ? ಅದು ಮೊಟ್ಟೆ ಅಂದ್ರೆ ಅಲ್ಲಿ ನಮ್ಮ ಹತ್ರ ಬಾಗಿಲು ಹತ್ರ ಒಂದು ನಾಗೂರತ್ ಊರ್ ಐತ್ರಿ. ಅಲ್ಲಿ ಅವ್ರು ಚಾಕಿ ಸೆಂಟರ್ ಅದ್ರಲ್ಲಿ ಅಲ್ಲಿವೇ ನಾವು ಮರಿ ತೊಗೊಂಬರ್ತೇವೆ. ಮರಿ ತೊಗೊಂಬಂದು ಇಲ್ಲಿ ನಮ್ಮ ಹೊಲ್ದಾಗ ನಮ್ಮ ಮೇಯ್ತೇವೆ, ನಾವು ಹಿಪ್ಪಿನ ಹೇಳಿ ತಪ್ಪಲ ಹಾಕಿ ಮೇಯ್ತೇವೆ. ಅಂದ್ರೆ ಈ ಮರಿ ತರ್ತಿರಲ್ಲ, ಅದು ಎಷ್ಟು ಜ್ವರ ದಾಟಿರ್ತದ ಅಂದ್ರೆ ಎಷ್ಟು ದಿವಸದ ಮರಿ ತಾವು ತರ್ತೀರಿ? ಅಲ್ಲಿ 2 ಜ್ವರ ದಾಟಿಸ್ಕೊಡ್ತಾರೆ ಅವ್ರು. ಯಾವುದು ರೈತರು ಭಾರಿ ಅನುಕೂಲ ಮಾಡಿಕೊಟ್ಟಾರೆ. ಅದೊಂದು ಮೊದಲ ಎಲ್ಲ ನಾವೇ ಮೊಟ್ಟೆ ತಂದು ಮಾಡಿ ಎಲ್ಲ ಭಾಳ ಹೈರಾಣ ಇತ್ತತ್ರಿ. ನಮ್ಮ ಹಿರಿಯರಿಗೆ ಮೊದಲು ಹೇಳಿದ್ದು, ಈಗ ನಾವು ಅಷ್ಟು ಹೈರಾಣ ಇಲ್ಲ. ಈಗ ಅವರೆಲ್ಲ 2 ಜ್ವರ ಪಾಸ್ ಮಾಡ್ಕೊಡ್ತಾರೆ. ಈ 3-4 ಜ್ವರ ಅಷ್ಟೇ ನಾವು ನಮ್ಮಲ್ಲಿ ಪಾಸ್ ಹಾಕದ. ಅವ್ ನಮ್ಮ ಭಾಳ ಒಂದು 15 ದಿವಸ ಮೇಯ್ತೇವೆ. ನಾವು 15 ದಿವಸ ಮೇಯ್ತೇವೆ ರೀ. ಒಳ್ಳೆ ಮತ್ತು ಕೆಲಸ ಭಾಳ ಕಡಿಮೆ ಇರೋದು. ಈ ಉಳ್ಳಾಗಡ್ಡಿ ತೊಗರಿ ಸ್ವಲ್ಪ ಹೈರಾಣ ಆದ್ರೆ ಅದು ರೈತಗ ಇದು ಒಟ್ಟೆ ಹೈರಾಣ ಇಲ್ಲ. ಮತ್ತದು ನಾವು ದೊಡ್ಡ ಪ್ರಮಾಣ ಒಂದು ಶೆಡ್ ಕಟ್ಸಿನ್ರಿ, ಒಂದು 80 ಫೂಟ್ ಉದ್ದ ಅದ, 25 ಫೂಟ್ ಆಗಲದ್ರಿ. ಮತ್ತು ಅದಕ್ಕೆ ಗೌರ್ಮೆಂಟ್ ಸಹಾಯಧನ ಕೊಟ್ಟದ್ರಿ, 1,37,000 ರೂಪಾಯಿ ಸಹಾಯಧನ ಕೊಟ್ಟದ. ಮತ್ತದು ಬ್ಯಾಂಕ್ ಲೋನು ಮಾಡೀನಿ, ಅದಕ್ಕೆ ಬಡ್ಡಿದರ 3% ಬಡ್ಡಿ ಕೊಟ್ಟಾರಿ. ಬಡ್ಡಿದರ ಅಂದ್ರೆ ಬೆಳೆ ಸಾಲಕ್ಕಿಂತ ಕಡಿಮೆ 3% ಅಂದ್ರೆ. ದೊಡ್ಡದು ಮನಿ ಕಟ್ಟಿನ್ರಿ, ಒಂದು ಸಾರಿ ಮೇಯ್ಸಿದ್ರೆ ಒಂದು 700 ಲಿಂಕ್ಸ್ ಮೇಯ್ಸ್ ಅಂತ ಅದೊಂದು ಬಿಲ್ಡಿಂಗ್ ಕಟ್ಟಿನ್ರಿ. ಈಗ ಚಲೋ ನಡೆದರಿ. ಈಗ ತಾವು ಒಂದು ಬಾರಿ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ಉತ್ಪಾದನೆ ಖರ್ಚು ಮಾಡಿನ್ರಿ? ಈಗ ಚಾಲು ಮಾಡಿ ಈಗ ಆಗ್ಯದಂದ್ರೆ ಒಂದ್ ಸಾರಿ ಇದು ಮಾಡಿದ್ರೆ, ಒಂದ್ ಸಾರಿ ಕಟಾವ್ ಮಾಡಿದ್ರೆ 2 ಲಕ್ಷದ ಮಾಲ್ ಹಾಕದ್ರಿ. ಒಂದ್ ಸಾರಿ ಕಟಾವ್ ಮಾಡಿದ್ರೆ 2 ಲಕ್ಷದ ಮಾಲ್ ಹಾಕದ್ ಅಂದ್ರೆ ಪ್ರತಿ 2 ತಿಂಗಳಿಗೆ ಕಟಾವ್ ಮಾಡ್ತೇವೆ ನಾವು. ಪ್ರತಿ 2 ತಿಂಗಳಿಗೊಮ್ಮೆ 2 ಲಕ್ಷ ರೂಪಾಯಿ ತಾವು ಉತ್ಪಾದನೆ ಮಾಡ್ತಾ ಇದ್ರಿ. ಏನ್ ರೇಷ್ಮೆ ತಾವು ಮಾಡ್ತಾ ಇದ್ರಿ? ಇದರೆಲ್ಲ ಮಾಹಿತಿ ತಮಗೆ ಯಾರು ನೀಡಿದ್ರಿ? ಸರ್, ಇಲ್ಲಿ ನಮ್ಗೆ ಇಲಾಖೆಯವರು ರೇಷ್ಮೆ ಇಲಾಖೆ ಸರ್ ಅದಾರೆ, ಬಿರಾದಾರ ಸರ್ ಅದಾರೆ, ಅವರು ಗೋರುಂಡು ಸರ್, ತಾಲೂಕು ಆಫೀಸರ್ ಗೋರುಂಡು ಸರ್ ಅದಾರೆ. ರೇಷ್ಮೆ ಇಲಾಖೆಯವರು ಪ್ರತಿದಿನ ನಮ್ಮ ಹೊಲಕ್ಕೆ ನಾವು ಹುಳ ಮರಿ ತಂದೇವು ಅಂದ್ರೆ ಅವ್ರು ದಿನ ನಮ್ಮ ತೋಟಕ್ಕೆ ಬಂದು ಅದು ಹುಳಕ್ಕೆ ಹಿಂಗೆ ಅದ ಹಿಂಗೆ ಅದ ಎಲ್ಲ ಥರ ಮಾಹಿತಿ ಹೇಳಕ್ಕಾರಿ. ಅದ್ರ ಪ್ರಕಾರ ನಾವು ಮಾಡ್ತೇವೆ. ಅವ್ರಿಗೇನು ನಾವು ರೊಕ್ಕ ಖರ್ಚು ಖರ್ಚು ಏನಿಲ್ಲರಿ, ಅವ್ರು ಸರೇ ಬರ್ತಾರೆ ಅವ್ರು. ಮತ್ತು ನಾವು ಏನು ಚಾಕಿ ಸೆಂಟ್ರಿಂದ ಹುಳ ತೊಗೊಂಬರ್ತೇವೆ ರೀ, ಅವು ಅರ್ಧ ಖರ್ಚು ಮತ್ತು ಗೋರುಂಟ್ರದವ್ರು ನಮ್ಗೆ ಹೊಳಿ ಕೊಡ್ತಾರೆ ರೀ, ನಮ್ಮ ಅಕೌಂಟಿಗೆ ರೊಕ್ಕ ಜಮಾ ಹಾಕಾವು. ಅದು ಚಲೋ ಅದ್ರಿ. ಈಗ ರೇಷ್ಮೆ ಇಲಾಖೆಯವರು ತಮ್ಮನ್ನು ಮೊದಲು ಸಂಪರ್ಕ ಮಾಡಿದ್ರ ಅಥವಾ ಬೇರೆ ರೈತರು ನಿಮ್ಮ ಸಂಪರ್ಕ ಮಾಡಿದ್ರ ಅಥವಾ ನೀವೇ ರೇಷ್ಮೆ ಮಾಡಬೇಕು ಅಂತ ಇಲಾಖೆಯವ್ರನ್ನ ಭೇಟಿ ಹೇಳಿದ್ರು? ಹಾ ಸರ, ನಾನು ಉಳ್ಳಾಗಡ್ಡಿ ಭಾಳ ಬೆಳೀತಿದ್ದೀರಿ ನಮ್ಮ ಹೊಲ್ದಾಗ. ಉಳ್ಳಾಗಡ್ಡಿ ಭಾಳ ಬೆಳೀತಿದ್ದು ಬೆಳೆದಕ್ಕೆ ಸ್ವಲ್ಪ ಏನೋ ಉಳ್ಳಾಗಡ್ಡಿ ಭಾಳ ಹೈರಾಣ ಅನಿಸ್ತು. ಹೈರಾಣ ಆಗಿ ಸ್ವಲ್ಪ ಸಾಲದ ಬಾಧೆ ಏನೋ ಹೆಚ್ಚಾಯ್ತು ರೀ. ನಮ್ಮ ಹಳ್ಳಿ ರೈತರು ಅದರಲ್ಲಿ ರೇಷ್ಮೆ ಮಾಡಿದವ್ರು ಇದ್ರು ಅವರು, ಅವರು ಅದ್ರ ಮೇಲೆ ಅವರು ಭಾಳ ಚಲೋ ಅನಿಸ್ತಾರೆ ಅವರು. ನಾವು ಉಳ್ಳಾಗಡ್ಡಿ ಹೆಚ್ಚು ನಾವು ಬರೀ ಹೈರಾಣ ಆಗೋದು, ಅವರು ರೇಷ್ಮೆ ಚಲೋ ರೊಕ್ಕ ತೊಗೊಳಕತ್ತಾರ ಅವರು. ಅವ್ರು ಹೋಗಿ ಸಂಪರ್ಕ ಮಾಡಿದೆ ಮಾಡೋಣ. ಅವ್ರೇನೋ ಇಲಾಖೆಯವ್ರಿಗೆ ಅವ್ರು ಭೇಟಿ ಮಾಡಿದ್ರು, ಇಲಾಖೆಯವ್ರು ನಮಗೆ ಭೇಟಿ ಮಾಡಿದ್ರು. ಇಲಾಖೆಯವರು ನಮಗೆ ಭಾರಿ ಹೆಲ್ಪ್ ಮಾಡಿದ್ರು. ನಮ್ಮಲ್ಲಿ ಇಲ್ಲ ಸರ್, ನಾನು ಉಳ್ಳಾಗಡ್ಡಿ ಹೆಚ್ಚಿ ನಾನು ಭಾಳ ಹೈರಾಣ ಆಗಿನ್ರಿ, ರೇಷ್ಮೆ ಮಾಡೋದು ತೊಂದರೆ ಅದ ನನಗೆ ಆಗೋದಿಲ್ಲ. ಇಲ್ಲ ಅವರೇ ರೇಷ್ಮೆ ಇಲಾಖೆ ಸರ್ ಬಂದು ಬ್ಯಾಂಕಿಗೆ ಬಂದು ಮ್ಯಾನೇಜರ್ ಭೇಟಿ ಮಾಡಿಸಿ ಒಳ್ಳೆ ರೈತ ಅದಾನ, ಇವ್ ಲೋನ್ ಕೊಡ್ರಿ, ಮನಿ ಕಟ್ತಾನ, ಭಾರಿ ಅತ್ಯುತ್ತಮ ರೈತ ಅದಾನ ಇವಾಗ ಅಂತೇಳಿ ಅವ್ರು ಹೇಳಿದ್ರಿ. ಅವ್ರು ಲೋನ್ ಕೊಟ್ಟರು, ನಾ ಮನಿ ಕಟ್ಟೀನಿ ರೀ. ಈ ಮೊನ್ನೆ ಒಂದೇ ಕಟ್ಟೋಕೆ ಈಗ ಅರ್ಧ ಹೊಲಕ್ಕೆ 1 ಲಕ್ಷದಾಗ್ಯದ. ಏನ ಅರ್ಧ ಹೊಲ ಅದ ಅದು ಒಳ್ಳೆಯ ಒಂದು 4-6 ಮಂದಿ ಕೆಲಸ ಆರಾಮ ಮಾಡ್ಬೋದು. ಈಗ ರೇಷ್ಮೆದು ತಾವು ಏನು ಹಿಪ್ಪು ನಿರ್ಣಯ ಕಟಾವು ಮಾಡ್ತೀರಿ ಮತ್ತು ಆ ರೇಷ್ಮೆ ಹುಳುಗಳನ್ನು ತಾವು ಬಾಗೇವಾಡಿ ಹತ್ರ ಯಾವ್ರಿಂದ್ರಿ? ಬಾಗೇವಾಡಿ ಹತ್ರ ನಾಗೂರ್ ಹತ್ತೈತೆ. ನಾಗೂರಿಂದ ನಾಗೂರು ಚಾಕಾಯಿ ಸಾಕಾಣಿಕೆ ಕೇಂದ್ರದಿಂದ ತಾವು ಚಾಕಿ ಮರಿಗಳನ್ನು ತರ್ತೀರಿ, ತಂದು ಇಲ್ಲಿ ಸಾಕಾಣಿಕೆ ಮಾಡ್ತೀರಿ. ಅದು ಯಾವ ರೀತಿಯಿಂದ ತಾವು ತಪ್ಪಲನ್ನು ಕಟಾವು ಮಾಡ್ತೀರಿ, ಯಾವ ರೀತಿ ಮೇಯಿಸ್ತೀರಿ? ನಮ್ಗೆ ಆ ತರುವಾಗಿನಿಂದ ಒಂದು ಗೂಡು ಕಟ್ಟಿ ಮಾರಾಟವಾಗುವವರೆಗೂ ಏನು ಹಂತ ಹಂತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ನಮಗೆ ವಿವರವಾಗಿ ತಿಳಿಸ್ರಿ. ಅದು ತಂದ್ಗಳೇ ಒಂದು 3 ದಿನ ಮೇಯ್ತದೆ ರೀ. ಮತ್ತೆ 3 ದಿನ ಆದ ನಂತರ ಮತ್ತೆ 40 ತಾಸು ಅದು ಜ್ವರಕ್ಕೆ ಬರ್ತದೆ ರೀ. ಜ್ವರಕ್ಕೆ ಅಂದ್ರೆ ಅದು ಹುಳ ಪರಿ ಬಿಡ್ತದೆ ರೀ. ಅದು ಪರಿ ಬಿಡು ಟೈಮ್ಗೆ ಏನು ಮೇವಪ್ಪ ಏನು ತಿನ್ನಂಗಿಲ್ಲ ರೀ. ಒಂದು 40 ತಾಸು ಆಗಿಂದ ಮತ್ತೆ ಅದು ಮತ್ತೆ ಹುಳ ಎದ್ದು ಅಡ್ಡೆಲ್ಲ ಚಾರ್ ಮಾಡ್ತಾರೆ ರೀ. ಮತ್ತೆ ಅವತ್ತು ತಪ್ಪಲ ಕೊಡ್ತೇವೆ. ಮತ್ತೆ 3 ದಿನ ಹಂಗೆ 3 ದಿನ ನಂತರ ಮತ್ತೆ ಜ್ವರಕ್ಕೆ ಬರ್ತಾ ಇರೋದು. ಹಿಂಗೆ 2 ಜ್ವರ ಪಾಸ್ ಆದಂದ್ರೆ ಮುಗಿತಿರೋದು. ಅಂದ್ರೆ ಒಂದು 8-10 ಜನ ಬೇಕ್ರಿ ಅದಕ್ಕೆ. ಈಗ ನಾವು ಮೊನ್ನೆ 300 ಲಿಂಕ್ಸ್ ಮೇಯ್ಸಿನಿ ನಾನು. 300 ಲಿಂಕ್ಸಿಗೆ 4 ಜನ ಕೆಲಸ ಮಾಡಿವೆ. ಅದು 2 ಕ್ವಿಂಟಲ್ ಮಾಲ ಆಯ್ತು ರೀ. 2.5 ಕ್ವಿಂಟಲ್ ಮಾಲ ಆಗ್ಯಾರ ನಾನು. ಅಲ್ಲ ಅದಕ್ಕೆ ತಪ್ಪಲ ಅದು ಎಷ್ಟೆಷ್ಟು ಹಾಕ್ತಿರಿ ತಂದು ಸರ್? ಅದು ತಪ್ಪಲ ಹಾಕ್ಬೇಕಾದ್ರೆ ಅದು ಹಿಂಗೆ ರ್ಯಾಕ್ಗಳತ್ತು ಮಾಡಿರ್ತೇವೆ ನಾವು. ಈಗ ಒಂದು ರ್ಯಾಕಿಗೆ ನಾವು ಮೊನ್ನೆ 12 ರ್ಯಾಕ್ ಮಾಡಿದ್ದೇವೆ. 12 ರ್ಯಾಕಿಗೆ ಒಂದು 20-30 ಹೊರಿಬೇಕ್ರಿ ಅದಕ್ಕೆ. ಒಂದು ಸಾರಿ ಮೇವು ಮಾಡ್ಬೇಕು ಅಂದ್ರೆ ಮುಂಜಾನೆ ಸಂಜೆಗೆ 20 ಮೇವು ಕೊಡ್ತೇವೆ ರೀ. ಅದಕ್ಕೆ ಮುಂಜೆ ಒಂದು 20 ಹೊರಿ, ಸಂಜೆಗೆ ಒಂದು 20 ಹೊರಿ ಮೇಳ್ಬೇಕು. ಒಂದು 300 ಲಿಂಕ್ಸ್ ಮೇಯಿಸಬೇಕು. ಈಗ ಮೊದಲು ಒಂದು ಪದ್ಧತಿ ಏನು ಮಾಡ್ತಿದ್ರು, ಆ ತಪ್ಪಲನ್ನು ಕಟಾವು ಮಾಡಿ ಅವಕ್ಕೆ ಹಾಕ್ತಿದ್ರು. ಈಗ ಈಗ ಹಂಗೆ ಸಣ್ಣ ಮೊದಲಿಂದ ಇಳಿಗಿಲಿ ಸಣ್ಣ ಹೋಳಿ ಇದು ಮಾಡಿ ಕೊರದು ಪರದು ಹಾಕೋದಿಲ್ಲ ರೀ. ಏನು ನಾವು ತೊಗರಿ ಕಟಾವು ಹೆಂಗೆ ಮಾಡ್ತೇವೆ ರೀ, ಹಂಗೆ ತೊಗರಿ ಕಟಾವು ಮಾಡೋಕೆ ಅದೇ ಟೈಪ್ ಕುಡುಗಲ್ಲಿ ಕೊಯ್ಕೊಂಡು ಬರೋದು. ಮಾರು ಉದ್ದು ಸೆಳ್ದಿರ್ತಾವೆ ರೀ. ಅವು ಏನು ಪೂರ್ಣ ರಂಬೆ ಸಹಿತಾನೆ ಅವಕ್ಕೆ ಒಟ್ಕೊಡಿ. ಒಂದು ತಾಸು 2 ತಾಸಿನಾಗ 2 ತಾಸಿನಾಗ ಒಂದು 300 ಲಿಂಕ್ಸಿಗೆ ಆಗಟ್ಟು ಮೇವು ಹಾಕ್ಬಿಡ್ತೇವೆ ರೀ. ಭಾಳ ಹಗರ್ ಕೆಲಸ. ಈಗ ಅದು ಮುಂದೆ 2ನೇ ಜ್ವರ ಆಗಿಂದ ಎಷ್ಟು ದಿವಸದವರೆಗೆ ತಾವು ಅದು ಮೇಯಿಸ್ತೀರಿ ಮತ್ತು ಅದು ಎಷ್ಟು ದಿವಸ ನಂತರ ಗೂಡು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ? 15 ದಿವಸ ತಪ್ಪಲ ಮೇಯಿಸ್ತೇವೆ ರೀ. ಅದು ಕೊಟ್ಟೆ 15 ದಿವಸ ತಪ್ಪಲ ಮೇಯ್ಸ್ದೇವಪ್ಪ ಅಂದ್ರೆ ಮುಂದೆ ಆ ಕಡೆ ಅದು ಹಣ್ಣಿಗೆ ಎತ್ತು ಬರ್ತದೆ ಹುಳ, ಹಣ್ಣು ಶಾಂಪಲ್ ಅಂತ ಹೇಳಿ ಹಣ್ಣಿಗೆ ಬೀಳ್ತಾ ಇರೋದು. ಅವಾಗ 3 ದಿನ ಗೂಡು ಕಟ್ಕೋತಾ ಇರೋದು. 3 ದಿನ ಗೂಡು ಕಟ್ಕೊಂಡಿಂದ ಮುಂದೆ 2 ದಿನ ಬಿಡ್ತೇವೆ ನಾವು. 2 ದಿನ ಬಿಟ್ಟಿಂದ ಅದು ಗೂಡು ಟೈಟ್ ಹಾಕದ, ಟೈಟ್ ಆಗಿಂದ ಅದು ಬಿಡಿಸ್ಕೊಂಡ್ಕಿಂದ ಹೋಗಿ ಮಾರ್ಕೊಂಡು ಬಂದ್ಬಿಡ್ತೇವೆ. ಅದು ಎಷ್ಟು ದಿವಸದವರೆಗೆ ನಮ್ಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಅದ? ಗೂಡು ಇಲ್ದಿದ್ರೆ ಅದು ಗೂಡು ಕೊರೆದು ಬಿಟ್ಟು ಅದು ಪತಂಗಾಗಿ ಹಾರಿ ಹೋಗ್ತದ, ಅದು ಅವಾಗ ರೈತರಿಗೆ ಹಾನಿ ಆಗ್ತದ. ಅದು ಎಷ್ಟು ದಿವಸದೊಳಗಾಗಿ ತಾವು ಮಾರಾಟ ಮಾಡ್ಬೇಕು ಮತ್ತು ತಮ್ಮ ಮಾರುಕಟ್ಟೆ ವ್ಯವಸ್ಥೆ ಏನ್ರಿ, ಎಲ್ಲಿ ಅದ ಸರ್? ಅದು ಗೂಡು ಕಟ್ಟಿಂದ 3 ದಿನ ಗೂಡು ಕಟ್ತದ್ರೆ ಅಲ್ಲಿಂದ 2 ದಿನ ಅದಕ್ಕೆ ಒಣಗ್ಲೈತಿ ಬಿಡ್ತೇವೆ. ಅದು ಮುಂದೆ 4 ದಿನ ನಡೀತೇವೆ. ಎಷ್ಟು ಕಡಿಮೆ 4-6 ದಿನ ಇವತ್ತು ಹೋಗೋದು ಅಲ್ಲಿಕಂದ್ರೆ ಬಿಡ್ಬೋದು, ನಾಳೆ ಹೋಗ್ಬೋದು, ನಾಳೆ ಹೋಗ್ಲಿಕ್ಕೆ ನಾವು ಇನ್ನೊಂದು ದಿನ ಹೋಗ್ಬೋದು. ಒಂದು 4-6 ದಿನ ನಡೀತೇವೆ ಹೆಚ್ಚು ಕಡಿಮೆ. ಹಿಂಗೆ ವಾರಗಟ್ಟಲೆ ಈ ವಾರ ಬಿಟ್ಟಿಲ್ಲ ಮುಂದಿನ ವಾರ ಹೋಗಿನದು ನಡೆಯಂಗಿಲ್ಲ. ಅದು 4 ದಿನದಾಗ ರಾಮನಗರಕ್ಕೆ ಹೋಗಿ ಬೆಂಗಳೂರು ರಾಮನಗರಕ್ಕೆ ಹೋಗಿ ಮಾರ್ಕೊಂಡು ಬಂದ್ಬಿಡ್ಬೇಕು ರೀ. ರಾಮನಗರ ಒಂದು ನಮ್ಮ ದೇಶದ ಅತ್ಯಂತ ದೊಡ್ಡ ರೇಷ್ಮೆ ಮಾರುಕಟ್ಟೆ, ಅಲ್ಲಿ ತಾವು ಮಾರಾಟ ಮಾಡ್ತೀರಿ. ಮತ್ತು ಇಲ್ಲಿ ಲೋಕಲ್ APMC ಮಾರಾಟ ಮಾಡ್ಬೋದು, ಅದಕ್ಕೆ ಏನು ತೊಂದರೆ ಆಗ್ತಾ ಇದೆ? ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ಅದನೋ ಇಲ್ಲೋ ಆ ಬಗ್ಗೆ ಮಾಹಿತಿ ನೀಡ್ತೀರಿ? ಕೆಲವೊಂದು ಹೇಳ್ಯಾರ ಸರ್, ಕೆಲವೊಂದು ಇದು ಅದಾವ ರೀ, ಮಾರುಕಟ್ಟೆ ಅದಾವ ರೀ, ಅವು ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಹಂಗೆ ಏನು ಸ್ವಲ್ಪ ಏನೋ ತೊಂದರೆ ಹೇಳಿದ್ರು ನಾವು ಅಲ್ಲಿ ಹೋಗಿ ಅಲ್ಲ, ನಮ್ಗೆ ಅಲ್ಲೇ ರಾಮನಗರಕ್ಕೆ ಹೋಗ್ಯಾರ. ಅಂದ್ರೆ ರಾಮನಗರದಲ್ಲಿ ಜಾಸ್ತಿ ಖರೀದಿಗಾರರು ಇರೋದ್ರಿಂದ ಅಲ್ಲಿ ಒಂದು ಒಳ್ಳೆ ಬೆಲೆ ಸಿಗುತ್ತಿರೋದ್ರಿಂದ ತಾವು ಅಲ್ಲಿಗೆ ತಾವು ಮಾರಾಟ ಮಾಡ್ತೀರಿ ಒಯ್ದು. ಆದ್ರೆ ಇಲ್ಲಿಂದ ತಾವು ಅಲ್ಲಿ ಏನು ಸಾಗಾಣಿಕೆ ಮಾಡ್ತಿರಲ್ಲ, ಸಾಗಾಣಿಕೆ ವೆಚ್ಚ ಏನು ಮತ್ತು ಸಾಗಾಣಿಕೆ ತಾವು ಯಾವ ರೀತಿ ಮಾಡ್ತೀರಿ? ಸಾಗಾಣಿಕೆ ಸರ, ಇಲ್ಲಿ ನಾವು 3 ಮಂದಿ ರೈತರಿರ್ತೇವೆ. 3 ಮಂದಿ ರೈತ ಇಬ್ಬರು ಕೂಡಿ ಒಮ್ಮೆ ಮರಿ ತಂದು ಮೇಯಿಸಿರ್ತೇವೆ. ಅವನೊಂದು 2 ಕ್ವಿಂಟಲ್ ನಮ್ದೊಂದು 2 ಕ್ವಿಂಟಲ್ ಹಾಕಿರ್ತಾರೆ ಮಾಲ. ಅಂದ್ರೆ 4 ಕ್ವಿಂಟಲ್ ಒಂದು ಕ್ರೋಜರ್ ಜೀಪ್ 9-10 ಸಾವಿರ ಕೊಟ್ಟೆವು ಅಂದ್ರೆ ನಮ್ಮ ರಾಮನಗರಕ್ಕೆ ಹೋಗಿ ಮಾರ್ಕೊಂಡು ಹೊಳೆ ನಮ್ಮ ತಂದಿಲ್ಲಿ ಬಿಟ್ಬಿಟ್ಟಾನ್ರಿ. ಅದು ಹಗರದ್ರಿ. ಮತ್ತೆ ನಾವು ಯಾರು ಜೋಡ ಆಗಲಿಲ್ಲ ಒಂದು ಹೇಳಿ, ನಾವು ಒಬ್ಬನೇ ಆದೆ. ನಂದು 1 ಕ್ವಿಂಟಲ್ ಆಯ್ತಂದ್ರಿ. ನಾವು 1 ಕ್ವಿಂಟಲ್ ನಾವು ಬೆಳ್ಕೊಂಡು ಇಲ್ಲಿ ಬಾಗೇಡ್ದಿಂದ SRS ಬಸ್ ಹೋಗಾರಿ. ಆ ಬಸ್ಸಿಗೆ ಬುಕ್ ಮಾಡ್ಕೊಂಡ್ಕಿಂತ ಬಸ್ಸಿನ ಮೇಲೆ ಇಟ್ಕೊಂಡು ಹೋಗ್ಬೋದು. ಅವರು ಬಸ್ಸಿನವ್ರು ಎಷ್ಟು ತಗೊಳ್ತಾರೆ? ಅವ್ರು ಒಂದು ಚೀಲಕ್ಕೆ 130 ರೂಪಾಯಿ ತಗೋತಾರೆ. ಒಂದು ಚೀಲಕ್ಕೆ 130 ರೂಪಾಯಿ ಕೊಟ್ಟೆಪ್ಪ ಅಲ್ಲಿ ಹೋಗಿ ಬೆಂಗಳೂರು ಇಳಿಸ್ತಾರೆ ನಮ್ಗೆ. ಅಂದ್ರೆ ನೀವು ಸ್ವಂತ ಒಂದು ವಾಹನ ಮಾಡೋಕ್ಕಿಂತಲೂ ಬಸ್ಸಿಗೆ ಒಯ್ಯೋದು ಕಡಿಮೆ ಖರ್ಚಿನಿಂದ? ಹಾಂ, ಭಾಳ ಕಡಿಮೆ ಖರ್ಚು ಇರ್ತಾರೆ. ಇದು ಭಾರಿ ಹಗರ. ಮತ್ತು ಅಲ್ಲಿ ಮಾರಾಟದ ನಂತರ ತಮಗೆ ಹಣ ಪಾವತಿ ವ್ಯವಸ್ಥೆ ಅದ ಯಾವ ರೀತಿ? ಏ ಅಲ್ಲಿ ಭಾರಿ ಬೆಸ್ಟ್. ಯಾವ್ರಿಗೆ ಎಲ್ಲ ಕಡೆ CC ಕ್ಯಾಮ್ರಾ ಅದ ರೀ. ಎಲ್ಲ ಏನು ತೊಂದರೆ ಇಲ್ಲ, ಏನು ಜಗಳ ಜೂಟಿ ಏನು ಬರಂಗಿಲ್ಲ ರೀ. ಎಲ್ಲ ಚಲೋ ವ್ಯವಸ್ಥೆ ಅದ ರೀ. ನಮ್ಮ ರೊಕ್ಕ ನಮಗೆ ಕೊಟ್ಟು ಎಲ್ಲ ಕಳಿಸ್ಬಿಡ್ತಾರೆ. ಪಾಸ್ಬುಕ್ ಎಂಟ್ರಿ ಮಾಡಿ ಎಲ್ಲ ರೊಕ್ಕ ಕೊಟ್ಟು ಇದು ಮಾಡ್ತಾರೆ. ಅಂದ್ರೆ ನಿಮ್ಗೆ ಹಣ ನಗದು ರೂಪದಲ್ಲಿ ಕೊಡ್ತಾರ ಅಥವಾ ಬ್ಯಾಂಕಿಗೆ ಏನಾದರೂ ವರ್ಗಾವಣೆ? ನಗದು ರೂಪಾಯಿ ಕೊಡ್ತಾರೆ, ನಗದು ರೂಪಾಯಿ ಕೊಡ್ತಾರೆ. ಈಗ ತಾವು ಏನು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಯ್ತೀರಿ, ಸಾಗಾಣಿಕ ವೇಳೆಯಲ್ಲಿ ತಮಗೆ ಮಳೆ ಬಂದ್ರೆ ಅದು ಗೂಡು ತೊಯ್ಯೋದು ಅಥವಾ ಯಾವುದೇ ರೀತಿ ಹಾನಿಯಾಗುವ ಸಂಭವ ಇರ್ತದೆ ಏನು, ಅದಕ್ಕೆ ತಾವು ಏನು ಮಾಡ್ತೀರಿ? ಹಾಂ, ಅದು ಮಳೆ ಬಂದ್ರೆ ಹಾನಿ ಸಂಭವ ಆಗ್ತದೆ ರೀ, ಸಂಭವ ಇರ್ತದೆ. ಅದಕ್ಕೆ ವ್ಯವಸ್ಥೆ ನಾವು ಸೂಕ್ತ ವ್ಯವಸ್ಥೆ ನಾವು ಮಾಡ್ಕೊಂಡು ಹೋಗ್ಬೇಕು ರೀ ನಾವು. ಅಂದರೆ ಅಲ್ಲಿ ಬಸ್ಸಿಗೆ ಹೋಯ್ತು ಅಂದ್ರೆ ಮ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀವಿ ರೀ. ಅಲ್ಲಿದಂತರೂ ಅಲ್ಲಿ ರಗಡ ವ್ಯವಸ್ಥೆ ಇದ್ದೇ ಇರ್ತದೆ ರೀ, ಇಲ್ಲಿ ಹೋಗಾಟ ನಾವು ಮಾಡ್ಕೊಂಡು ಹೋಗ್ಬೇಕು ರೀ. ಈಗ ಬೇರೆ ರೈತರು ರೇಷ್ಮೆ ನಾವು ಮಾಡಬೇಕು, ಉತ್ಪಾದನೆ ನಾವು ಮಾಡಬೇಕು, ಈ ಒಂದು ರೇಷ್ಮೆ ಬೆಳೆಗೆ ಸೂಕ್ತ ಅನಿಸಿ ಬರೋರು ಇದ್ರೆ, ಹೊಸದಾಗಿ ಬರೋ ರೈತರಿಗೆ ತಾವು ಏನು ಹೇಳ್ತೀರಿ? ಇದು ಬರ್ಲಾಕ್ ಭಾರಿ ಬೆಸ್ಟ್ ಅವಕಾಶ ರೀ, ಭಾರಿ ಚಲೋ. ಇದ್ರಂತ ಯಾವುದೂ ಇಲ್ಲ, ಭಾರಿ ಒಳ್ಳೆ ಇದು ಆದ್ರಿ ರೈತಗೆ, ಇದಕ್ಕೆ ಭಾರಿ ಅವಕಾಶ ಇದೊಂದು. ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು ಎಕರೆ ಪ್ರದೇಶದ್ದು ನಾವು ಹಿಪ್ಪನೇಳೆ ಬೆಳಿಬೇಕಾಗ್ತದೆ ರೀ, ಮತ್ತು ಪ್ರಾರಂಭಿಕ ವೆಚ್ಚ ಎಷ್ಟು ನಾವು ಹಾಕ್ಬೇಕಾಗ್ತದೆ? ಸರ್, ಪ್ರಾರಂಭಿಕ ವೆಚ್ಚ ಅಂದರೆ ಅವರು ರೇಷ್ಮೆ ಅಗಿ ಹಚ್ಚಲಾಕ ರೊಕ್ಕ ಅವ್ರಿಗೆ ಸರ್ಕಾರ ಇಲಾಖೆಯವರು ಕೊಡ್ತಾರೆ, ಅಗಿ ಹಚ್ಚೋದು ಅವರೇ ಕೊಡ್ತಾರೆ, ಡ್ರಿಪ್ ಅವರೇ ಮಾಡಿಸ್ಕೊಡ್ತಾರೆ. ಮತ್ತು ಇದಕ್ಕೆ ಖರ್ಚು ಏನೂ ಇಲ್ಲ. ಇನ್ನೇನು ಖರ್ಚು ಮೊದಲು ನಾವು ಅದು ರೇಷ್ಮೆ ರೊಕ್ಕ ನಾ ಹಚ್ಚಿನ ಕೊಡೋಂಗೆ ಕೊಡೋಂಗಿಲ್ಲ. ನಾವು ಮೊದಲು ರೇಷ್ಮೆ ಹಚ್ಚಿ ಪೂಡು ತೊಗೊಂಡ ನಂತರ ಅವರೊಂದು ಹೆಕ್ಟ್ರಿಗೆ 21,000 ರೂಪಾಯಿ ಕೊಡ್ತಾರೆ. ಅದಕ್ಕೆ ಹಚ್ಚಲಾಕ ಅಷ್ಟು ಖರ್ಚು ಬರ್ತಾರೆ ರೀ. 2.5 ಎಕರೆ ಯಾಕಂದ್ರೆ ಒಂದು ಹೆಕ್ಟ್ರಿಗೆ ಅಂದರೆ ಒಂದು 21,000 ರೂಪಾಯಿ ಕೊಡ್ತಾರೆ. ಅಗಿ ಹಚ್ಚಿದ್ದು ಖರ್ಚು ಅವ್ರು ಕೊಡ್ತಾರೆ, ಮತ್ತು ಅದಕ್ಕೆ ಡ್ರಿಪ್ ಕೊಡ್ತಾರೆ ರೀ. ಮತ್ತು ಅದಕ್ಕೆ ನಾಳೆ ಅದಕ್ಕೆ ರೇಷ್ಮೆ ಹುಳ ಮೇಸಾಗ ಕೆಲವೊಂದು ಕೆಮಿಕಲ್ ಔಷಧಗಳು ಬೇಕಾಗ್ತದೆ. ಔಷಧ ಅಂತ ವಿಜೇತ ಅಂತ ಕೆಲವೊಂದು ಕೆಮಿಕಲ್ ರೀ, ಅದು ಇಲಾಖೆಯವರೇ ಕೊಡ್ತಾರೆ. ಮತ್ತು ಅವ್ರು ರ್ಯಾಕ್ ಮಾಡಾಗ ಅವೆಲ್ಲ ಜಾಳಿಗೆ ನಟ್ಟ ಬರ್ತಾರೆ, ಎಲ್ಲ ಅವರೇ ಕೊಡ್ತಾರೆ. ಎಲ್ಲ ಸಾಮಗ್ರಿಗಳು ಕೂಡ ಅವರೇ ಒದಗಿಸ್ತಾರೆ, ಮತ್ತು ಸಹಾಯಧನನು ಕೊಟ್ಟು ಅವರೇ ಮಾಡೋದ್ರಿಂದ ರೈತರಿಗೆ ಇಲಾಖೆಯಿಂದ ಬಹಳ ಸಹಾಯಧನ ಸಹಕಾರ ಜಾಸ್ತಿ ಅದ ಅಂತ ಹೇಳಿದ್ರಿ. ಹಾಂ, ಜಾಸ್ತಿ ಆದ್ರಿ. ರೇಷ್ಮೆ ಜೊತೆಗೆ ತಾವು ಮತ್ತೆ ಏನೇನು ಮಾಡ್ತಾ ಇದ್ದೀರಿ ತಮ್ಮ ಹೊಲದಲ್ಲಿ? ರೇಷ್ಮೆ ಜೊತೆಗೆ ಸರ್ ಮತ್ತು ಉಳ್ಳಾಗಡ್ಡಿ ಬೆಳಿತೀವಿ ರೀ, ತೊಗರಿ ಬೆಳಿತೀವಿ ರೀ, ಗೋಧಿ, ಜೋಳ, ಕಡ್ಲಿ ಇವೆಲ್ಲ ಸಮಗ್ರವಾಗಿ ಮಾಡ್ತಾ ಇದ್ದೀರಿ ಎಲ್ಲ ಬೇಸಾಯ. ಪಶುಗಳನ್ನು ತಾವು ಸಾಕಿದ್ರಿ? ಹಾಂ, ಪಶುಗಳು 4 ಪಶುಗಳು ಅದಾವ ಸರ್. ಯಾವ ರೀ? ಇವು ಜವಾರಿ ಅದಾವ ರೀ, ಜವಾರಿ ಅದಾವ ರೀ. ನಾವು 4 ಮಂದಿ ಅಣ್ಣ ತಮ್ಮ ಮಂದಿ ಇದಾವ ಮನೆ ಹೊಲ. ಅಂದ್ರೆ ಹಸುನ ಎಮ್ಮೆನ? ಹಸು ಅದಾವ ರೀ. ಯಾವ ತಳಿ ಅದಾವ ರೀ? ಇವು ಕಿಲಾರಿ ತಳಿ ಅದಾವ ರೀ. ಅಂದ್ರೆ ಈ ಹೋರಿಗಳು ಉತ್ಪಾದನೆಗಾಗಿ ತಾವು ಕಿಲಾರಿ ದನಗಳನ್ನು ಸಾಕಿದ್ರಿ, ಮತ್ತು ಹೈನುಗಾರಿಕೆ ಯಾಕೆ ತಾವು ಮಾಡ್ತಾ ಇಲ್ಲ? ಹೈನುಗಾರಿಕೆ ಸರ್ ಆದ್ರೆ ಅದು ಆಕಳ ಅದಲ್ರಿ, ಅದೇ ಆಕಳ ನಾವು ಈ ಸದ್ಯ ಅಂದ್ರಿ ಅದು ರೇಷ್ಮೆ ಹಚ್ಚಲ್ರಿ. ಆಕಳ ಗೋಮಂತ್ರ ಅದು ಭಾರಿ, ಅದಕ್ಕೆ ಭಾರಿ ಒಳ್ಳೆಯ ಸಂಬಂಧ. ನಾ ಆಕಳನೇ 4 ಆಕಳ ಮಾಡೀನಿ. ಅದು ಆಕಳ ಭಾರಿ ಗೋಮಂತ್ರ ಭಾರಿ ರಾಮಾಸ್ತ್ರ ಇದ್ದಂಗ್ರಿ ಅದು ಔಷಧ ಗೋಮಂತ್ರ, ಅದನ್ನೇ ಹೊಡಿತೀವಿ ನಾವು. ರೇಷ್ಮೆಗೆ ರೋಗ ಬರದೇ ಇರುವ ಕಾರಣಕ್ಕಾಗಿ ತಾವು ಆಕಳ ಒಂದು ಮೂತ್ರವನ್ನು ಸಿಂಪರಣೆ ಮಾಡ್ತೀರಿ, ಅದರ ಒಂದು ಮಾಹಿತಿ ನಮಗೆ ತಿಳಿಸ್ರಿ. ಯಾವ ರೀತಿ ತಾವು ಗೋಮೂತ್ರವನ್ನು ಶೇಖರಣೆ ಮಾಡ್ತೀರಿ, ಮತ್ತು ಯಾವ ರೀತಿ ಬಳಕೆ ಮಾಡ್ತೀರಿ? ಸರ್, ಅದು ಈಗ ಆಕಳು ಸೆಡ್ ಅದಲ್ರಿ, ಸೆಡ್ ಅದು ಒಂದೇ ತಾಲಿ ಒಟ್ಟು ಸಂಗ್ರಹ, ಅದು ಉಚ್ಚಿ ಹೆಂಡಿ ಒಂದೇ ತಾಲಿ ಹಾಕ್ತಾರೆ. ಅದಕ್ಕೂ ಅದೇ ಆಕಳು ಸೆಡ್ ಅವಕ್ಕೆ ಮೈ ತೊಳಿಬೇಕಾದ್ರೆ ಅಲ್ಲೇ ಸೆಡ್ನಾಗೆ ಮೈ ತೊಳಿತೇವೆ ರೀ. ಅದು ಸಗಣಿ, ಅದು ಉಚ್ಚಿ ಪಚ್ಚಿ ಒಟ್ಟು ಕೂಡ ಒಂದ್ರ ತಾಲಿ ಒಂದು ದೊಡ್ಡದೊಂದು ಒಂದು ಅಲ್ಲಿ ಒಂದು ತೆಗ್ದೀನಿ ರೀ. ತೆಗ್ದು ಅಲ್ಲಿ ಒಂದು ಬ್ಯಾರಲ್ ಇಟ್ಟಿನಿ ರೀ, ದೊಡ್ಡದೊಂದು ಬ್ಯಾರಲ್, ಒಂದು 200 ಹಿಡಿ ಅಂತದ್ದು 200 ಲೀಟ್ರ್ ಹಿಡಿ ಅಂತ ಒಂದು ಬ್ಯಾರಲ್ ಅದ್ರಿ. ಆ ಬೆರಳಕ್ಕೆ ಸಂಗ್ರಹ ಹಾಕದ್ರಿ, ಆ ಸಂಗ್ರಹದ ಅದೇ ನೀರು ತೊಗೊಂಡು ಹೋಗಿ ನಾನು ರೇಷ್ಮೆ ಹೆಚ್ಚಿನಲ್ ರೀ. ಅದು ಡ್ರಿಪ್ಪಿನ ಮುಖಾಂತರ ಅದನ್ನು ಅದಕ್ಕೆ ಎಲ್ಲ ಹೊಲಕ್ಕೆ ಬಿಟ್ಟು ಬಿಡ್ತೀನಿ ರೀ. ಅದನ್ನು ರೇಷ್ಮೆ ಹುಳುಗಳಿಗೆ ಏನಾದರೂ ಬಳಕೆ ಮಾಡ್ತೀರಿ? ರೇಷ್ಮೆ ಹುಳುಗಳಿಗೆ ಅದೇನಿಲ್ಲ, ರೇಷ್ಮೆ ಹುಳಕ್ಕೆ ಬಳಸೋದು ಬರೀ ಸುಣ್ಣ ಹೊಡಿತೀವಿ ರೀ. ಪ್ರತಿದಿನ ಸುಣ್ಣ ಹೊಡಿಬೇಕು ಅದಕ್ಕೆ ಮ್ಯಾಗ ಸುಣ್ಣ ಹೊಡಿತೀವಿ. ವಿಜೇತ ಪೌಡ್ರ್ ಅಂತ ಬರ್ತಾರೆ ರೀ, ಅದು ಅವರೇ ಇಲಾಖೆಯವ್ರು ಕೊಡ್ತಾರೆ, ಎಂಕುಶಿ ಅಂತ ಬರ್ತಾರೆ ರೀ, ಅವ್ರು ಕೊಡ್ತಾರೆ ರೀ. ಮತ್ತು ಅದು ಪ್ರತಿ ಸಾರಿ ನಾವು ರೇಷ್ಮೆ ಹುಳ ಗೂಡು ಮಾಡ್ಕೊಂಡ್ಬಂದು ಸರ್ತಿಗೊಮ್ಮೆ ಅದು ಶೆಡ್ ಸರಿಯಾಗಿ ಭಾರಿ ಚೆನ್ನಾಗಿ ಭಾರಿ ತೊಳಿಬೇಕು ರೀ ಅದನ್ನು. ಅಂದರೆ ಅದರೊಳಗೆ ಸೋಂಕು ರೋಗ ಇರ್ತದೆ ರೀ, ಆ ಸೋಂಕು ರೋಗ ನಿವಾರಣೆ ಸಂಪೂರ್ಣ 10-12 ದಿನ ಬೇಕು ರೀ ಸೋಂಕು ನಿವಾರಣೆ ಮಾಡ್ಬೇಕಾದ್ರೆ. ಅದು ಬರೀ ನೀರಿನಿಂದ ತೊಳಿತೀರ ಅಥವಾ ಮತ್ತೇನಾದರೂ ಅದಕ್ಕೆ ರಾಸಾಯನಿಕ? ಹಾಂ, ರಾಸಾಯನಿಕ ಇದು ಕೊಡ್ತೀವಿ ರೀ ಅದಕ್ಕೆ. ಅವ್ರು ಇಲಾಖೆ ಕೊಡ್ತಾರೆ, ಬ್ಲೀಚಿಂಗ್ ಪೌಡರ್ ಅದು ಬರ್ತಾರೆ ರೀ, ಒಂದು ಅಸ್ತ್ರ ಅತ್ತು ಕೊಡ್ತಾರೆ ರೀ, ಒಂದು ಡೆಕಾಲ್ ಅತ್ತು ಬರ್ತಾರೆ ರೀ, ಇವೆಲ್ಲ ಅವರು ಇಲಾಖೆಯವ್ರು ಕೊಡ್ತಾರೆ ರೀ. ಅದು 3 ಸಾರಿ ಸ್ಪ್ರೇ ಮಾಡ್ತೇವೆ ರೀ, ಅವು 3 ಸಾರಿ ಸ್ಪ್ರೇ ಮಾಡಿ ಮತ್ತೆ ಲಾಸ್ಟ್ನೇ ದಿನದ ನಮ್ಮ ಒಣ ನೀರ್ಲೆ ಕುಲ್ಲ ನೀರ್ಲೆ ಸ್ವಚ್ಛ ನೀರ್ಲೆ ತೊಳೆದು ಬೆಡ್ ಹಾಕ್ಬಿಟ್ಟಪ್ಪ ಮತ್ತೆ ಒಳಗೆ ಮರಿ ಬಿಟ್ಬಿಡ್ತೇವೆ ರೀ ಒಳಗೆ. ಈಗ ಹಿಪ್ಪುನೇರಳೆ ತಾವು ಏನು ಮಾಡ್ತಾ ಇದ್ದೀರಿ? ಅದು ರೇಷ್ಮೆ ಮೈದಿಂದ ಅದರದ್ದು ತ್ಯಾಜ್ಯ ಸಾಕಷ್ಟು ಪ್ರಮಾಣದಲ್ಲಿ ಉಳಿತದೆ, ಅದನ್ನು ತಾವು ಎರೆಗೊಬ್ಬರ ಆಗಿನೂ ಪರಿವರ್ತನೆ ಮಾಡ್ಬೋದು, ಮತ್ತು ಎರೆಹುಳ ಅದು ಏನಾದರೂ ಸಾಕಿದ್ದೀರಿ ತಾವು? ಸರ್, ಎರೆಹುಳ ಮೊದಲ ಸಾಕಿದ್ದೀನಿ ನಾನು, ಸದ್ಯಕ್ಕೆ ಅದು ಸದ್ಯಕ್ಕೆ ಇಲ್ಲ ರೀ, ತೆಗೆದೇವೆ ನಾವು ಈಗ ಅದನ್ನು. ಈಗ ಅದು ದೊಡ್ಡದೊಂದು ಇದು ತೆಗೆದೀನಿ, ದೊಡ್ಡ ಗುಂಡಿ ತೆಗೆದೀನಿ ರೀ. ಅದೇನು ರೇಷ್ಮೆ ಹುಳ ಮೇಯ್ಸಿರ್ತೇವೆ ರೀ, ಸೊಪ್ಪು ಮ್ಯಾಗಿಂದ ತಪ್ಪಲೆ ತಿಂದಿರ್ತೀರಿ, ಕಡ್ಡಿ ಅದೇ ಅಟ್ಟೆ ಉಳಿದಿರ್ತೇವೆ ರೀ. ಕಟ್ಟಿ ಒಂದು ಸಾರ್ತಿ ಕಟಾವು ಮಾಡಿದ್ರೆ ಅದು ಒಂದು 4 ಟ್ರ್ಯಾಕ್ಟರ್, 4 ದೊಡ್ಡ ಟ್ರ್ಯಾಕ್ಟರ್ ದೊಡ್ಡ ಪ್ರಮಾಣ ಇರ್ತದೆ ರೀ, ಅಷ್ಟು ಕಡ್ಡಿ ಉಳಿತೇವೆ ರೀ. ಅದು ಒಟ್ಟು ತಂದು ಸ್ಟಾಕ್ ಮಾಡ್ತೇವೆ ರೀ. ಮತ್ತು ಚಾ ಪುಡಿ ಅಂಥದ್ದು ಗೊಬ್ಬರ, ಅದು ಹಿಕ್ಕಿ ಹುಳ ಮೇವು ತಿಂದು ಚಾ ಪುಡಿ ಅಂಥದ್ದು ಪುಡಿ ಪುಡಿ ಇಟ್ಟಿರ್ತದೆ ರೀ. ಅದು ಒಂದು 2-3 ಒಂದು 3 ಟ್ರ್ಯಾಕ್ಟರ್ ಟೇಲರ್ ಹಾಕ ರೀ, ಅದು ನಮಗೆ ಭಾರಿ ಒಳ್ಳೆಯದು ಹೊಲಕ್ಕದು. ಅದನ್ನೇ ತಾವು ಕಟ್ಟಿಗೆ ತೊಗೊಂಡು ತಾವು ಏನು ಮಾಡ್ತೀರಿ, ಯಾವ ರೀತಿ ಹೊಳ್ಳಿ ಕೃಷಿಗೆ ಉತ್ಪಾದನೆಗೆ ಬಳಸ್ಕೊಳ್ತೀರಿ? ಆ ಕಟ್ಟಿಗೆ ಸರ ನಾವು ಅಲ್ಲಿ ದೊಡ್ಡ ಒಂದು ತೆಗ್ದು ತೆಗೆದಿನಿ ರೀ, ತೆಗನೆ ಹಾಕ್ತೀನಿ ರೀ ನಾನು. ತೆಗನೆ ಇಂತಿಷ್ಟು ದಿನ ಅದು ಕೊಳತ ನಂತರ ಮತ್ತೆ ಹೊಲಕ್ಕೆ ಹಾಕ್ತೇವೆ ರೀ. ಮತ್ತು ಇನ್ನೊಂದು ರೀ, ಆ ಕಟ್ಟಿಗೆನೂ ನಾವು ಏನು ರೇಷ್ಮೆ 8 ಪುಟ್ಟಿಗೆ ಒಂದು ಸಾಲ ಆದ್ರಿ ಸಾಲ ಸಾಲಿನಾಗ ರೀ ಟ್ಯಾಕ್ಟರ್ ನೀರು ಹೊಡಿದ್ರಿ ದೊಡ್ಡ ಪ್ರಮಾಣ ಒಂಟು ಪಾಯಿ ನೀರು ಹೊಡೋದು ಅದು ಏನದ ಅದೇ ಕಟ್ಟಿಗೆನ ಕಟ ಮಾಡಿದ ಕಟ್ಟಿಗೆ ಹೊಳೆ ಅದೇ ತೆಗೆನೇ ಹೋಗೋದು ಹೋಗೋದು ಮುಚ್ಚಿ ಬಿಡೋದು ಅಂದ್ರೆ ಅದು ಅಲ್ಲೇ ಕೊಳೆತದ್ರಿ ಹೊಲದಾಗೆ ಮ್ಯಾಗ ರೂಟ್ರ್ ಹೊಡೆದು ಗಿಡ ಹೊಡೆದು ಬಿಟ್ಟರೆತ್ತು ನೀರು ಡ್ರಿಪ್ಪಿನ ನೀರು ಅದೇ ಕೊಳತು ಅದು ಗೊಬ್ಬರ ಆಗಿ ಅದಕ್ಕೆ ಇದು ಹಾಕದ್ರಿ. ಈ ರೇಷ್ಮೆ ಬಿಟ್ಟು ಮತ್ತೆ ಈಗೇನು ಸಾಕಷ್ಟು ಬೆಳೆಗಳು ಹೇಳಿದ್ರಿ, ಪಶುಗಳು ಕೂಡ ತಾವು ಸಾಕ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇದ್ರ ಜೊತೆಗೆ ಮತ್ತೆ ಏನಾದರೂ ಉದ್ಯೋಗ ಮಾಡ್ತಾ ಇದ್ದೀರಿ ತಾವು? ಇದ್ರ ಜೊತೆ ಉದ್ಯೋಗ ಮತ್ತೆ ಅದೇ ಸ್ವಲ್ಪ ಇದೆ, ಪಶುಗಳದೇ ಮಾಡ್ತೀವ್ರಿ ಸರ್, ಅದೇ ಉಳ್ಳಾಗಡ್ಡಿ ಬೆಳಿತೀವ್ರಿ ಮತ್ತೆ ಮತ್ತೆ ಎಷ್ಟು ಮತ್ತೀಗ ಈ ಒಂದು ರೇಷ್ಮೆ ಕೆಲ್ಸಕ್ಕೆ ಸಾಕಷ್ಟು ನಮ್ಗೆ ವ್ಯಕ್ತಿಗಳು ಬೇಕಾಗ್ತಾರ, ಕೆಲಸ ಮಾಡ್ಲಿಕ್ಕೆ ಲೇಬರ್ಸ್ ಬೇಕಾಗ್ತಾರ ಅಂತ ಹೇಳಿದ್ರಿ, ಕಾರ್ಮಿಕರು ಬೇಕು, ಕೃಷಿ ಕಾರ್ಮಿಕರು. ಮತ್ತೆ ಇದರಲ್ಲಿ ತಮ್ಮ ಮನೆಯ ಸಹಕಾರ, ತಮ್ಮ ಮನೆಯವರ ಸಹಕಾರ ಯಾವ ರೀತಿ ಇದಾರೆ, ಯಾರ್ಯಾರು ನಿಮ್ಗೆ ಸಹಾಯ ಮಾಡ್ತಾರೆ ಈ ಕೆಲಸದಲ್ಲಿ? ಸರ್, ಇದಕ್ಕೆ ಮನೆಯವ್ರ ಸಹಕಾರ ನಮಗೆ ದೊಡ್ಡ ಪ್ರಮಾಣ ಇದ್ರಿ, ಭಾರಿ ಒಳ್ಳೆಯದ್ರಿ. ನಮ್ಮ ತಮ್ಮ ಅದಾನ, ನಮ್ಮ ತಂದೆ ಅದಾನ್ರಿ, ಒಬ್ಬ ನಮ್ಮ ತಮ್ಮ ಬೆಂಗಳೂರು ಇರ್ತಾನ್ರಿ, ನಾವಿಬ್ರು ಅಣ್ಣತಮ್ಮರ ಇದೇವ್ರಿ, ಅವ್ರ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು, ನಮ್ಮ ಅವರು, ನಮ್ಮ ತಂದೆಯವರು ಎಲ್ಲ ಹೊಸೂರು ಅದೇವ್ರಿ, ಎಲ್ಲರ ಸಾವನೇ ಕೆಲಸ ಮಾಡ್ತೇವೆ. ಮತ್ತು ಇಷ್ಟಲ್ದೆ ಮತ್ತು ನಾಲ್ಕಾಳು ನಮಗೆ ಕೆಲಸ ಮಾಡ್ತಾರೆ ರೀ. ಇದೊಂದು ಕಂಪ್ನಿ ಟೈಪ್ ರೀ, ಒಟ್ಟು ಪ್ರತಿ ತಿಂಗಳು ನಮ್ಮ ದಿನಂಪ್ರತಿ ಕೆಲಸ ಇರೀತದೆ ರೀ. ಅಂದ್ರೆ ರೇಷ್ಮೆದು ಸಣ್ಣ ಕೆಲಸ ಅಲ್ರಿ ಇದು, ಅಂದ್ರೆ ಒಂದು ಸರ್ತಿಗೆ 700 ಮೊಟ್ಟೆಗಳು ಮೇಯ್ತದೆ ರೀ. 700 ಮೊಟ್ಟೆ ಅಂದ್ರೆ 6-8 ಜನ ದಿನ ಪ್ರತಿ ಕೆಲಸ ಬೇಕ್ರಿ. ಈಗ ತಮ್ಮ ತಾಯಿ ತಂದೆ ಹೆಸರು ಏನ್ರಿ? ನಮ್ಮ ತಂದೆ ಹೆಸರು ಶಿವಾನಂದ ಮಲ್ಲಪ್ಪ ಬೈಜಬಾಡ್ರಿ, ತಾಯಿ ಹೆಸರು ಸಂಗಮ್ಮ ಶಿವಾನಂದ ಬೈಜಬಾಡ್ರಿ. ಮತ್ತೆ ನಿಮ್ಮ ಮನೆಯವ್ರ ಹೆಸರು? ಮಲ್ಲಮ್ಮ. ಎಲ್ಲರೂ ತಮ್ಮ ಕೆಲಸದಲ್ಲಿ ಸಹಕಾರ? ಎಲ್ಲರೂ ನಮ್ಮ ಕೆಲಸ ಸಹಕಾರ ಕೊಡ್ತಾರೆ. ಮತ್ತೆ ನಿಮ್ಮ ತಮ್ಮವ್ರು ಬೆಂಗಳೂರಲ್ಲಿ ಏನ್ ಮಾಡ್ತಾರೆ? ಅವ್ರು ಬಸ್ ಡಿಪೋದಾಗ ಮೆಕ್ಯಾನಿಕ್ ಅತ್ತಿದ್ದಾರೆ. ಮತ್ತೆ ಅವರು ಇಲ್ಲಿ ಮಾಡ್ಬೋದಲ್ಲ ಕೃಷಿ ಕೆಲಸ, ಏನು ತೊಂದರೆ? ಹಾಂ, ಮಾಡ್ಬೋದ್ರಿ ಸರ್, ನಾವು ಅದೇ ಇಬ್ಬರು ಅದೇ ನಾವು ಮಾಡ್ತೇವೆ. ಅತ್ತ ಒಬ್ಬ ಎಷ್ಟು ಮಾಡ್ತಾನೆ, ಅಲ್ಲಿ ಮಾಡ್ತಾನೆ, ನೌಕರಿ ಮಾಡ್ತಾನೆ ಅವ, ಹಿಂಗಾಗಿ ಬಿಟ್ಟಾರೆ. ತಾವೇನು ಕೃಷಿ ಜೀವನ ಮಾಡ್ತಾ ಇದ್ದೀರಿ, ನೆಮ್ಮದಿ ತಂದು ಕೊಟ್ಟಿದ್ದಾರೆ? ಸರ್, ಇದ್ರಾಗ ಮೊದಲ ನಾವು ಕೃಷಿ ಮಾಡ್ಕೋತ ಬಂದೀನಿ ಸರ್, ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಡಿಮೆ ಇತ್ತು. ಈಗ ಇತ್ತಿತ್ತಲಾಗಿ ಇದು ನಾ ಇದೇ ಒಂದು ವರ್ಷ ಆಯ್ತು ರೀ ರೇಷ್ಮೆ ಇಲಾಖೆ ಬಂದು, ಸ್ವಲ್ಪ ಇದ್ರಾಗ ಏನೋ ಭಾಳ ನೆಮ್ಮದಿ ಅನ್ಸಿದ್ದು. ರೇಷ್ಮೆ ಒಳಗೆ ಬಂದ್ರೆ ಭಾರಿ ಒಳ್ಳೆ ಇದು ಅದ್ರಿ, ಸುಶಕ್ಷತೆ ಒಳ್ಳೆ ಇದು ಅಭಿಪ್ರಾಯ. ಅಂದ್ರೆ ಈಗ ಬೇರೆ ರೈತರಿಗೆ ಬೇರೆ ಬೆಳೆ ಮಾಡೋದ್ರ ಜೊತೆಗೆ ರೇಷ್ಮೆ ಕೂಡ ಮಾಡೋದು ಒಂದು ಒಳ್ಳೇದು ಅಂತ ಹೇಳ್ತಿರ್ತಾರೆ. ಹಾ, ಭಾರಿ ಒಳ್ಳೇದು. ಹಾ, ರೇಷ್ಮೆ ಮಾಡೋದ್ರಿಂದ ಭಾರಿ ಒಳ್ಳೇದಾಕ, ಅವರು ಭಾರಿ ಅದ್ಭುತ ಬೆಳೆಯರಿ. ಅದು ಭಾಳ ಪ್ರತಿ 2 ತಿಂಗಳು ಬಂದೇ ಬರ್ತಾರೆ ಸರ್, ಮತ್ತು ಕಡಿಮೆ ಜನದಾಗೆ ಅದು ಲಕ್ಷ ಗಟ್ಟಲೆ ರೊಕ್ಕ ಎಣಿಸ್ತೇವೆ ನಾವು. ಈಗ ಉಳ್ಳಾಗಡ್ಡಿ 1 ಲಕ್ಷ ರೂಪಾಯಿ ಮಾಲು ತೊಗೋಬೇಕಾದ್ರೆ ನಾವು ಅದಕ್ಕೆ ಒಂದು 100 ಆಳು ಬೇಕ್ರಿ. 1 ಲಕ್ಷದ ಮಾಲು ನಾವು ಉಳ್ಳಾಗಡ್ಡಿ ಬೆಳಿಬೇಕಾದ್ರೆ 100 ಆಳು ಬೇಕು ಅದಕ್ಕೆ. ಅಂದ್ರೆ 100 ಒಂದು ದಿವಸಕ್ಕೆ ಅಲ್ರಿ, ದಿವಸ 10 ಅಂತ ಹಿಡಿದು 100 ಆಳು ಬೇಕು ಅದಕ್ಕೆ. ಇದು ಭಾಳ ಆದ್ರೆ 20 ಆಳ್ನಾಗೆ ನಾವು 1 ಲಕ್ಷ ರೂಪಾಯಿ ಮಾಲು ತೆಗಿತೀನಿ ಬರೀ 20 ಆಳ್ನಾಗ. ನೋಡ್ರಿ, ಕೇಳಿ ರೈತರೇ, ಈ ಒಂದು ಕಡಿಮೆ ವೆಚ್ಚದಲ್ಲಿ ರೇಷ್ಮೆ ಒಂದು ಒಳ್ಳೆ ಆದಾಯ ತಂದು ಕೊಡುತ್ತದೆ ಅಂತ ನಮ್ಮ ರೈತರಾದ ನಿಂಗೊಂಡ ಬೈಚಬಾಳ್ ಅವರು ಹೇಳ್ತಾ ಇದ್ದಾರೆ. ತಾವು ಬೇರೆ ಬೆಳೆ ಬೆಳೆಯೋದ್ರ ಜೊತೆಗೆ ರೇಷ್ಮೆ ಕೂಡ ಬೆಳೆದ್ರೆ ತಮಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬಹುದು ಅಂತ ಅವ್ರ ಮಾತಿನಿಂದ ತಿಳಿದು ಬರ್ತದೆ. ನಿಂಗೊಂಡ ಬೈಚಬಾಳ್ ಅವರೇ, ಇದುವರೆಗೆ ನಮಗೆ ಸಾಕಷ್ಟು ವಿವರವಾಗಿ ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಸರವಾಡದ ಮ್ಯಾನ ಏರಿ ಬಂದದ ಮಾಡ ನೋಡಪ್ಪ ದ್ವರಿಯ ಕಮ ಕಾಳೋ, ನೋಡಪ್ಪ ದ್ವರಿಯ ಕಮ ಕಳ ಕಟ್ಟಿನ ಬೋರ್ಯಾಡ ತಾನೋ ಮಳಿ ರಾಜೋ. ಸರವಾಡದ ಮ್ಯಾಲ ಏರಿ ಬಂದದ ಮಾಡ ನೋಡಪ್ಪ ದೊರೆಯ ಕಮ ಕಾಳೋ, ನೋಡಪ್ಪ ದೊರೆಯ ಕಮ ಕಳ್ಕ ತಲದಾಗ ಬೋರಾಡ ತಾನೋ ಮಳಿರಾದೋ. ಪ್ರತಿ ಬಣ್ಣದ ಸೀರಿ ಉಡಿಯಾಗ ತೆಂಗಿನ ಕಾಯಿ ಅಡುಗೈಯಾಗೆಡಿಯ ಹಿಡಿದಾಳ, ಎಡುಗೈಯಾಗೆಡಿಯ ಹಿಡಿದಾಳ ಬಾಲಿಯಡಿ ಸ್ವರ್ಗೋಗಿ ಬರುತ್ತಾಳೋ. ಮೂತ ಪ್ರತಿಬಣ್ಣದ ಸಿರಿ ಉಡಿಯ ತೆಂಗಿನಕಾಯಿ ಅಡುಗೆಯ ಗಡಿಯ ಹಿಡಿದಾಳೋ ಅಡುಗೆಯ ಗಡಿಯ ಹಿಡಿದಾಳ ಬಾರಿ ಅಡಿಯ ನಡೆದಾಳೋ ಕಿನ ತಂದ ತೀಡಿ ಲಿಂಗವ ಮಾಡಿ ನೋಡಿರೋ ಶಿವನ ಮಹಿಮಾವೋ ನೋಡಿರೋ ಶಿವನ ಮಹಿಮಾವ ಗ್ವಾಲಿಯರಿ ಲಿಂಗಾಡಿ ನಿಕ್ಕಾಗನದಾನೋ ಆಡಿ ನಿಕ್ಕಿನ ತಂದು ತೀಡಿ ಲಿಂಗವ ಮಾಡಿ ನೋಡಿರೆ ಶಿವನ ಮಹಿಮಾವೋ ನೋಡಿರೆ ಶಿವನ ಮಹಿಮಾವ ಬರಿಗರಿ ಲಿಂಗಾಡಿ ನಿಕ್ಕಾಗ ನನದಾನೋ ಕೆಲ ಸಂಗ ಕ್ಯಾದಿಗಿ ಹನುವಾಡ ಮಲ್ಲಿಗಿ ಕಡಿಯ ಬಿಜರಿಗಿ ಕಣಿಗಿನೋ ಕಡಿಯ ಬಿಜರಿಗಿ ಕಣಿಗಿರದಾಸಳದು ಅಮಡಿಯಲ್ಲವನ ತುರಿಬೀಗೋ ಕೆಲ ಸಂಗ ಕಾರಣದಾಗ ಹಡದಾಳ ಸೀತವ್ವ ತೊಡಿಯ ತೊಳಿರಾಕ ನೀರಿಲ್ಲೋ ತೊಡಿಯ ತೊಳಿರಾಕ ನೀರಿಲ್ಲ ಹಣಮಪ್ಪ ಗದಿ ಬಳದ ಗಂಗಿ ತಿರಿವ್ಯಾನೋ ಅರಣದಾಗ ಹಡದಾಳ ಸೀತವ್ವ ತೊಡಿಯ ತೊಳಿಲಾಕ ನೀರಿಲ್ಲೋ ತೊಡಿಯ ತೊಳಿಲಾಕ ನೀರಿಲ್ಲ ಹನುಮಂತ ಗದಿ ಒಡೆದ ಗಂಗೆ ತಿರಿವ್ಯಾನೋ ಬಸವಣ್ಣನ ಪತ್ತರಿ ಬಿಸಿಲಿಗಿ ಬಾಡ್ಯಾವೋ ದುಸುಮಾನ ಜ್ಞಾನೋ ಮಳಿರಾಜೋ ದುಸುಮಾನ ಜ್ಞಾನೋ ಮಳಿರಾಜ ತಡದರ ಬಸವಾನಿನ್ಯಾಂಗ ಸಲುವಾಲ ಬಸವಣ್ಣನ ಪತ್ತೂರಿ ಬಿಸಿಲಿಗಿ ಬಾಡ್ಯಾವ ದುಸುಮಾನ ಜ್ಞಾನೋ ಮಳಿರಾಜೋ ದುಸುಮನ ಗೇಣ ಮಳಿರಾಜ ವಾಡದ ಬಸುವ ನಿನ್ಯಾಂಗ ಸಲುವಾಲೋ ಅನಿಶಾಳದಾರಿನ ಮೆಣಸಿನ ಗಿಡ ಹುಟ್ಟಿ ಅಣಿಶಾಡ ತಾವೋ ಗಿಳಿರಾಮೋ ಎಣಿಶಾಡತಾನೋ ಗಿಳಿರಾಮ ಇಸುರಯ್ಯ ಕುಣಿಶಾಡತಾನೋ ಮರಿಗುದರ್ಯೋ ತ್ವನಿಶಾಳ ಹಾಗಿಲ ಮೆಣಸಿನ ಗಿಡ ಹುಟ್ಟಿ ಎಣಿಶಾಡತಾನೋ ಗಿಳಿರಾಮೋ ಎಣಿಶಾಡತಾನೋ ಗಿಳಿರಾಮ ಸ್ವಾಮಿ ಕುಣಿಶಾಡತಾನೋ ಮರಿಗುದರ್ಯೋ ಊರ ಮುಂದಿನ ಗಂಗಿ ಮಾಲೀಕಾರನ ತಂಗಿ ಏನ ಬೇಡ್ಯಾಳೋ ಚದುರಂಗ್ಯೋ ಏನ ಬೇಡ್ಯಾಳೋ ಚದುರಂಗಿ ಹುಡುಗನ ತೋಳ ಬೇಡ್ಯಾಳೋ ತಲಿಗೋ ಊರ ಮುಂದಿನ ಗಂಗೆ ವಾಲಿಕಾರನ ತಂಗಿ ಏನ ಬೇಡ್ಯಾಳೋ ಚದುರಂಗ್ಯೋ ಏನ ಬೇಡ್ಯಾಳೋ ಚದುರಂಗಿ ಆಗಲಿ ತೋಳ ಬೇಡ್ಯಾಳೋ ತಲಿಗೇಂಬೋ ಗಡಿಯ ಸೌತಿನ ಕಾಯಿ ಹರಿಯಂದರ್ಯಾಂಗ ಹರಿಯನೋ ಹರಿಯಂದರ್ಯಾಂಗ ಹರಿಯಲಿ ಹುಡುಗನ ಮರಿಯಂದರ್ಯಾಂಗ ಮರಿಯನೋ ಎರಿಯ ಹೊಲದನ ಕಾಯಿ ಅಳಿಯ ಸೌತಿಯ ಕಾಯಿ ಹರಿಯಂದರ್ಯಾಂಗ ಹರಿಯೋ ಹರಿಯಂಗರಂಗ ಹರಿಯಲಿ ಶಿವನ ಮರಿಯಂಗರಂಗ ಮರಿಯಲೋ ಭಾಗವಡಿ ನಂಬುದು ಬಾಲರ ಪಟ್ಟಣ ಮ್ಯಾರ ಚನ್ನೌನ ಅರಿಮನೋ ಮ್ಯಾಲ ಚನ್ನೌನ ಅರಿಮನಿ ಬಾಗಲದಾಗ ಬಾಗಿ ನಿಂತಾನೋ ಬಸುವಣ್ಣೋ ಬಾಗಿವಡಿ ನಂಬುದು ಬಾಲರ ಪಟ್ಟಣ ಮ್ಯಾಗ ಚನ್ನೌನ ಮ್ಯಾಲ ಚನ್ನೌನ ಮನಿ ಬಾಗಿಲದಾಗ ಬಾಗಿ ನಿಂತಾನೋ ಬಸವಾಣೋ ಬಾಡಿ ಪಟ್ಟದು ಸಿರಿ ಬಾಯಾಗ ಬಿಳಿಯಲಿಯ ಬಾಜರ ಹಿಡಿದ ಬರುತ್ತಾಳೋ ಬಾಜರ ಹಿಡಿದ ಬರುತ್ತಾಳ ದ್ಯಾಮವ್ವ ಬಡಿಗ ರೋಣ್ಯಾಗ ಇರುತ್ತಾಳು ಬಳಿ ಪಟ್ಟದ ಸಿರಿ ಬಾಯಾಗ ಬಿಳಿಯಲಿಯ ಬಾಜರ ಹಿಡಿದ ಬರುತ್ತಾಳೋ ಬಾಜರ ಹಿಡಿದ ಬರುತ್ತಾಳ ದ್ಯಾಮವ್ವ ಬಡಿಯ ರೋಣ್ಯಾಗ ಇರುತ್ತಾಳೋ ಹಳ್ಳದ ದಂಡಿಲೆ ಹಸಿರ ಗುಬ್ಬಿ ಕುತ್ತ ಬಿಸುರಿಗಿ ಬಾಯಿ ಬಿಡುತ್ತದೋ ಬಿಸುರಿಗಿ ಬಾಯಿ ಬಿಡುತ್ತಿತ್ತೋ ಗುಬ್ಬಿ ಕುಸುಲಾದ ನಗಿಯ ನಗುತ್ತಿತ್ತೋ ಎಳಿಯ ಪರಸ ರಾಮಯಾರ ತೂಗಿದಿರ ಮನಗ್ವಾಲೋ ಯಾರ ತೂಗಿದಿರ ಮನಗ್ವಾಲ ಜೋಗಳ ಬಾಯಿ ಸತ್ಯವು ತೂಗಿದಿರ ಸುಖ ನಿದ್ಯೋ ಎಲ್ಲವ ನಿನ್ನ ಮಗ ಎಳಿಯ ಪರಸ ರಾಮಯಾರ ತೂಗಿದಿರ ಮನಗ್ವಾಲೋ ಯಾರ ತೂಗಿದಿರ ಮನಗಳ ಬಾಯಿ ಸತ್ಯವು ತೂಗಿದಿರ ಸ್ವಪ್ನಿದ್ಯೋ ಕ್ಯಾಲ ಸಂಗ ಕ್ಯಾದಿಗಿ ಹೊನ್ ವಾಡ ಮಲ್ಲಿಗೆ ಕಡಿಯ ಬಿಜರಿಗಿ ಕಣಿಗಿಲೋ ಕಡಿಯ ಬಿಜರಿಗಿ ಕಣಿಗಿರ ದಾಸಳದು ಆ ಮಾಡಿಯಲ್ಲೌನ ತುರಿಬಿಯೋ ಕೆಲ ಸಂಗ ಕ್ಯಾರಿಗೆ ಹೊನವಾಡ ಮಲ್ಲಿಗೆ ಕಡಿಯ ಬಿಜರಿಗೆ ಕಣಿಯೇನೋ ಕಡಿಯ ಬಿಜರಿಗೆ ಕಣಿಯಿರದ ಜಳದು ಆ ಮಾಡಿ ಅಲ್ಲವನ ತುರ್ಬಿಯೋ ಸಗಲಿನ ಮ್ಯಾಲ ಹಾದ ಹಾದವನ್ಯಾರೋ ಪಾದ ಮೂಡ್ಯಾವೋ ಪರಿಪರ್ಯೋ ಪಾದ ಮೂಡ್ಯಾವೋ ಪರಿಪರಿ ಸುರಯ್ಯ ಹಾದ ಹೋಗ್ಯಾನೋ ಜಳಕೋ ಸಗಲ್ಲಿನ ಮ್ಯಾಲ ಹಾದ ಹೋದವನ್ಯಾರ ಪಾದ ಮೂಡ್ಯಾವೋ ಪರಿಪಾರೋ ಪಾದ ಮೂಡ್ಯಾವ ಪರಿಪರಿ ಸುರಯ್ಯ ಹಾದ ಹೋಗ್ಯಾನೋ ಜಳಕೋ ತುಂಬಿದ ಹೊಳಿಯಾಗ ಕೊಂಬ ಕ್ಯಾರಿಗಿ ಗರಿಯ ನಿಂಬಿಯ ಹೋಳ ನಿನ್ ಕಣ್ಣೋ ನಿಂಬಿಯ ಹೋಳ ನಿನ್ ಕಣ್ಣು ಪಲದಿನ್ನಿ ನಂದಿ ಬಸವಣ್ಣ ಹೌದೇನೋ ತುಂಬಿದ ಹೊಳೆಯಾಗ ಕೊಂಬ ಕ್ಯಾದಿಗಿ ಗರಿಯ ನಿಂಬಿಯ ಹೋಳ ನಿನ್ ಕಣ್ಣೋ ನಿಂಬಿಯ ಹೋಳ ನಿನ್ ಕಣ್ಣು ಪಲದೆನ್ನೆ ನಂದಿ ಬಸವಣ್ಣ ಹೌದೇನೋ ಬಸವಣ್ಣ ನೇಣೂತಿ ಹೊಸ ಮಗಳ ನೀಲವ್ವ ಬಸುರಾದರ್ಯಂಗ ನಡುದಾಳೋ ಬಸುರಾದರ್ಯಂಗ ನಡುದಾಳ ನೀಲವ್ವ ಸ್ವಸಿ ಬಂದ ನೌಲ ಕುಣುದಾಂಗ ಬಸವಣ್ಣ ನೇಣೂತಿ ಹೊಸ ಮಗಳ ನೀಲಮ್ಮ ಬಸುರಾದರ್ಯಂಗ ನಡೆದಾಳೋ ಬಸುರಾದರ್ಯಂಗ ನಡೆದಾಳ ನೀಲಮ್ಮ ಶಶಿವರದ ನೌಲ ಕುಣಿದಾಂಗೋ ಕರಚಿ ಕಾಯಿ ಕರಿ ಅರಿವ ಕಟ್ಟಿಕೊಂಡ ಯರಿಯ ತುಳುದಾಳೋ ಯಮುನೂರೋ ಯರಿಯ ತುಳುದಾಳೋ ಯಮುನೂರ ಕೆರಿ ಮ್ಯಾಲ ಸ್ಯರ್ಗ ಮರಿ ಮಾಡಿ ಉಣಿಸಾಳೋ ಕರುದ ಕರ್ಚಿನ ಕಾಯಿ ಕರಿ ಅರಿವ ಕಟ್ಟಿಕೊಂಡ ಯರಿಯ ತುಳುದಾಳೋ ಯಮುನೂರೋ ಯರಿಯ ತುಳುದಾಳೋ ಯಮುನೂರ ಕೆರಿ ಮ್ಯಾಲ ಶರ್ಗ ಮರಿ ಮಾಡಿ ಉಣಿಸಾಳೋ ನಾನು ಆರ್ಯತ್ತ ತಮ್ಮನು ಮೂರ್ಯತ್ತ ನಮ್ಮಪ್ಪನೆತ್ತ ಹದಿನಾರು ಅಣ್ಣನು ಆರ್ಯತ್ತ ತಮ್ಮನು ಮೂರ್ಯತ್ತ ನಮ್ಮಪ್ಪನೆತ್ತ ಹದಿನಾರು ನಮ್ಮಪ್ಪನೆತ್ತ ಹದಿನಾರು ಬರುವಾಗ ನನ್ನೂರ ಭೂಮಿ ಅದರ್ಯಾವು ನಮ್ಮಪ್ಪನೆತ್ತ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳ ಗೋಮಾತ ಒಡಕೊಂಡ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳೋ ಗೋಮಾತು ಗಂಟ ಬಿದ್ದಾಳ ಗೋಮಾತಿ ಹೊಟ್ಟಿಲಿ ಬಂಟ ಹುಟ್ಟ್ಯಾನ ಬಸವಯ್ಯೋ ಗಂಟ ಬಿದ್ದಾಳೋ ಗೋಮಾತಿ ಹೊಟ್ಟಿಲಿ ಬಂಟ ಗಂಟೆ ದಾರಿ ಕುಳಿ ಸಣ್ಣ ಮಲ್ಲಿಗೆ ಕುಳಿಗೇಡಿ ನಮ್ಮ ಬಸವಯ್ಯೋ ಗಂಟೆ ದಾರಿ ಕುಳಿ ಸಣ್ಣ ಮಲ್ಲಿಗೆ ಕಿಡಿಗೇಡಿ ನಮ್ಮ ಬಸವಯ್ಯೋ ಕಿಡಿಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು ಕಿಡಿಗೇಡಿ ನಮ್ಮ ಬಸವಯ್ಯ ಬರುವಾಗ ಗಿಡ ಕೆರಳ ಹೂವ ಉದರ್ಯಾವು ಬಸವನ ಬಂಡಿಯ ಹೂಡಿ ಶಿವನ ನಂದಿಯ ರೇರಿ ಪಾರ್ವತ ದೇವಿ ರಥವೇರು ಬಸವ ಬಂಡಿಯ ಹೂಡಿ ಶಿವನ ನಂದಿಯ ರೇರಿ ಪಾರ್ವತ ದೇವಿ ರಥವೇರು ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ ಪಾರ್ವತ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ ಕುಂಬಳ ಕುಳಿ ಸಣ್ಣ ಕುಳಗೋಲ ಹಿಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣೋ ಕುಂಬಳ ಕುಡಿ ಸಣ್ಣ ಕುಳಗೋಲ ಹಿಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣು ನಟ್ಟ ಕಡಿಯವನ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಣ್ಣು ನಟ್ಟ ಕಡಿಯವನ ನಡಸಣ್ಣು ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಣ್ಣು ಅಗಲ ಎತ್ತವ ನೋಡ ಇದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಗಾನು ಅದನಾರ್ಯತ್ತವ ನೋಡ ಇದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಗಾನು ಸದರಿನ ಮ್ಯಾಲೊಬ್ಬ ಮಲಿಗಾನು ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು ಸದರಿನ ಮ್ಯಾಲೊಬ್ಬ ಮಲಿಗಾನು ಬಸವಣ್ಣನ ಸಡಗರ ನೋಡ ಪೂಜೆ ಮಣಿ ಪೂಜೆ.